ಆಕಾಶವಾಣಿ ಮಡಿಕೇರಿ. ಈಗ ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ, ಈ ಕುರಿತು ಡಾಕ್ಟರ್ ಪುಷ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಪುಷ್ಪ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದ ಒಂದು ಆಹಾರದ ಬೆಳೆ. ಈ ಭತ್ತವನ್ನು ನಾವು ಮುಂಗಾರಿನಲ್ಲಿ ಬೆಳ್ಕೊಳ್ತೀವಿ, ಹಾಗೆಯೇ ಬೇಸಿಗೆ ಭತ್ತವನ್ನು ಕೂಡ ನಾವು ಜನವರಿ ಫೆಬ್ರವರಿ ತಿಂಗಳಲ್ಲಿ ಪ್ರಾರಂಭ ಮಾಡ್ಕೊಳ್ತೀವಿ. ಮುಖ್ಯವಾಗಿ ಭತ್ತದ ಬಗ್ಗೆ ನಾವು ಮಾತಾಡುವಾಗ ಒಂದು ವಿಷಯ ಅಂದರೆ ಇದು ಹೆಚ್ಚು ನೀರನ್ನು ಬಯಸುತ್ತೆ. ಹಾಗಾಗಿ ಎಲ್ಲಿ ಯಥೇಚ್ಛವಾಗಿ ನೀರಿರುತ್ತೆ ಅಂತಹ ಕಡೆ ಮಾತ್ರ ಭತ್ತವನ್ನು ಬೆಳಿಬೇಕು ಅಂತ ನಮ್ಮ ತಜ್ಞರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಈ ಕಡಿಮೆ ನೀರನ್ನು ಬಳಸ್ಕೊಂಡು ಬೆಳೆಯುವಂಥ ಪದ್ಧತಿಗಳು ಕೂಡ ಬಳಕೆಗೆ ಬಂದಿದ್ದಾವೆ. ಅವುಗಳಲ್ಲಿ ಒಂದು ಏರೋಬಿಕ್ ಪದ್ಧತಿ, ಇನ್ನೊಂದು ಶ್ರೀ ಪದ್ಧತಿ. ಇವುಗಳಲ್ಲಿ ನಾವು ಕಡಿಮೆ ನೀರನ್ನು ಬಳಸಿಕೊಂಡು ಹೆಚ್ಚಿನ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯಬಹುದು, ಜೊತೆಗೆ ಕಡಿಮೆ ನೀರಿನ ಲಭ್ಯತೆ ಇರುವಂಥ ಪ್ರದೇಶದಲ್ಲೂ ಕೂಡ ಭತ್ತವನ್ನು ಬೆಳಕಬಹುದು. ತಾವಿವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಶ್ರೀ ಪದ್ಧತಿ ಅಂದ್ರೇನು, ಈ ಪದ್ಧತಿಯ ಅವಶ್ಯಕತೆ ಎಷ್ಟು ಮಟ್ಟಿಗಿದೆ ಅಂತ ಸ್ವಲ್ಪ ವಿವರಿಸ್ತೀರಾ? ಖಂಡಿತ ನೋಡಿ, ಈ ಶ್ರೀ ಪದ್ಧತಿ ಅಂದರೆ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತ ಕರಿತೀವಿ. ಅಂದರೆ ನೀರು, ಮಣ್ಣು, ಬೀಜ ಮತ್ತು ಸಸಿ ಹಾಗೂ ಗೊಬ್ಬರಗಳ ಮಿತ ಬಳಕೆಯಿಂದ ಭತ್ತದ ಇಳುವರಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಸುಧಾರಿತವಾದ ಪದ್ಧತಿಯೇ ಈ ಶ್ರೀ ಪದ್ಧತಿ. ಈ ಶ್ರೀ ಪದ್ಧತಿಯನ್ನು ಮೊದಲ ಬಾರಿ 1980ರ ದಶಕದಲ್ಲಿ ಮಡ್ಗಾಸ್ಕರ್ ಅನ್ನೋ ಒಂದು ಪ್ರದೇಶದಲ್ಲಿ ಫಾದರ್ ಹೆನ್ರಿ ಡಿ ಲಲಾನಿ ಅಂತ ಒಬ್ಬ ವಿಜ್ಞಾನಿ ತನ್ನ ಪ್ರಾಯೋಗಿಕ ತಾಕುಗಳಲ್ಲಿ ಪ್ರಯೋಗವನ್ನು ನಡೆಸಿ ಅವರು ಮೊದಲ ಬಾರಿ ಮಡ್ಗಾಸ್ಕರ್ ಪ್ರದೇಶದಲ್ಲಿ ಇದನ್ನು ಪರಿಚಯಿಸಿದ್ರು. ನಂತರ 1999-2000 ಇಸ್ವಿನಲ್ಲಿ ಇದು ಭಾರತಕ್ಕೆ ಪರಿಚಯ ಆಯಿತು. ಇನ್ನು ಈ ಒಂದು ವಿನೂತನ ಪದ್ಧತಿಯ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳಿದ್ರಿ, ಖಂಡಿತ ಇದೆ. ಯಾಕೆ ಅಂದ್ರೆ ನೀರು ಅನ್ನೋದು ಒಂದು ಅತ್ಯಮೂಲ್ಯವಾದ ಸಂಪತ್ತು. ಈ ಭೂಮಿ ಮೇಲೆ ಜೀವಿಸ್ತಕ್ಕಂತ ಪ್ರತಿಯೊಂದು ಜೀವಕ್ಕೂ ನೀರು ಬೇಕೇ ಬೇಕು. ನೋಡಿ, ಈಗ ಊಟ ಇಲ್ಲದೆ ಬೇಕಾದ್ರೆ ಒಂದಿನ ಅಥವಾ ಎರಡು ದಿನ ಕೂಡ ನಾವು ಇರ್ಬೋದು, ಆದ್ರೆ ನೀರಿಲ್ಲದೆ ಖಂಡಿತ ಇರೋಕ್ಕಾಗಲ್ಲ. ಇಂತಹ ಒಂದು ಸಂಪತ್ತನ್ನ ನಾವು ವೈಜ್ಞಾನಿಕವಾದ ರೀತಿಯಲ್ಲಿ ಬಳಸಿದ್ರೆ ಆದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಗೆ ಈ ಸಂಪತ್ತನ್ನು ನಾವು ಕೊಟ್ಟು ಹೋಗ್ಬೋದು, ಇಲ್ಲ ಅಂದರೆ ಖಂಡಿತ ಇದು ಸಾಧ್ಯ ಇಲ್ಲ. ಇನ್ನು ನಾವು ಕೃಷಿ ರಂಗಕ್ಕೆ ಬಂದರೆ ನೀರನ್ನು ಹೆಚ್ಚು ಬಳಸ್ಕೊಂಡು ಬೆಳೆಯುವಂತಹ ಬೆಳೆಗಳು ಅಂದರೆ ಕಬ್ಬು ಮತ್ತು ಭತ್ತ. ಈ ಮುಂಚೆಯಿಂದನೂ ಸಾಂಪ್ರದಾಯಿಕವಾಗಿ ಭತ್ತವನ್ನು ನೀರನ್ನು ನಿಲ್ಲಿಸಿ ಕೆಸರುಗದ್ದೆಯಲ್ಲಿ ನಾವು ಭತ್ತವನ್ನು ಬೆಳೆಯುವಂಥ ಒಂದು ಪದ್ಧತಿಯನ್ನು ನಾವು ರೂಢಿಸ್ಕೊಂಡು ಬಂದಿದ್ದೀವಿ. ಹೀಗೆ ಈ ಪದ್ಧತಿಯಲ್ಲಿ ಬೆಳಿಬೇಕಾದ್ರೆ ಸುಮಾರು 1 ಕೆಜಿ ಅಕ್ಕಿಗೆ 5,000 ಲೀಟರ್ನಷ್ಟು ನೀರು ಬೇಕಾಗುತ್ತೆ. ಆದರೆ ನಿಮಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ನೀರು ತುಂಬ ಅಭಾವದ ಕಂಡು ಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಂಡು ಬರ್ತಕ್ಕಂಥ ತೀವ್ರ ನೀರಿನ ಕೊರತೆಯನ್ನು ನಾವು ಮನದಲ್ಲಿ ಇಟ್ಕೊಂಡು ಈ ಕಡಿಮೆ ನೀರನ್ನು ಬಳಸಿಕೊಂಡು ಈ ಹನಿ ನೀರಾವರಿಯಲ್ಲಿ ಬೆಳೆತಕ್ಕಂಥ ಈ ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು ಅಥವಾ ಶೇಂಗಾ, ಇವುಗಳನ್ನು ನಾವು ಹೇಗೆ ನೀರನ್ನು ನಿಲ್ಲಿಸದೆ ಕೇವಲ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡು 3-5 ದಿನಗಳಿಗೊಮ್ಮೆ ನೀರನ್ನು ಕೊಟ್ಕೊಂಡು ಹೇಗೆ ಬೆಳಿತೀವೋ ಅದೇ ರೀತಿ ಈ ಶ್ರೀ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ನೀವು ಕಡಿಮೆ ನೀರಿನಲ್ಲಿ ಅಂದರೆ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡು ಭತ್ತವನ್ನು ಬೆಳಿಬೋದು. ಈ ಶ್ರೀ ಪದ್ಧತಿಯಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಂಡು ನೀವು ಬೆಳೆಯೋದ್ರಲ್ಲಿ ಯಾವುದೇ ಇಳುವರಿಯ ಒಂದು ಮಟ್ಟದಲ್ಲೂ ಸಹ ವ್ಯತ್ಯಾಸವನ್ನು ಕಾಣೋದಿಲ್ಲ, ಅದ್ರ ಬದಲು ಇಳುವರಿ ಇನ್ನೂ ಹೆಚ್ಚಾಗೇ ಬರುತ್ತೆ ನಿಮಗೆ. ಸಾಧಾರಣವಾಗಿ ನಾವು ಭತ್ತವನ್ನು ಬೆಳೆಯುವಾಗ 4-5 ಸೆಂಟಿಮೀಟರ್ನಷ್ಟು ನೀರನ್ನು ಸತತವಾಗಿ ನಿಲ್ಲಿಸ್ತೀವಿ. ಹೌದು ಹೌದು. ಜೊತೆಗೆ 1 ಕಿಲೋಗ್ರಾಂನಷ್ಟು ಅಕ್ಕಿ ಉತ್ಪಾದನೆಗೆ 4,000 ಲೀಟರ್ ಇಂದ 5,000 ಲೀಟರ್ ನೀರು ಬೇಕಾಗುತ್ತೆ. ಅದೇ ಈ ಶ್ರೀ ಪದ್ಧತಿ ಅನುಸರಿಸಿದ್ರೆ ಸುಮಾರು ಅರ್ಧದಷ್ಟು ಕಡಿಮೆ ನೀರನ್ನು ಬಳಸ್ಕೋಬಹುದು. ಆಕ್ಚುಲಿ ನಮ್ಮ ರೈತರು ಏನು ಅಸ್ಯೂಮ್ ಮಾಡ್ಕೊಂಡಿರ್ತಾರೆ ಅಂತ ಅಂದ್ರೆ ಭತ್ತಕ್ಕೆ ನೀರು ಬೇಕೇ ಬೇಕು, ನೀರು ನಿಲ್ಲಿಸಿದ್ರೆ ಮಾತ್ರ ಭತ್ತ ಬೆಳಿಬಹುದು ಅಂತ. ಆದ್ರೆ ಖಂಡಿತ ಇಲ್ಲ, ನೀರನ್ನ ನಿಲ್ಲಿಸದೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ನಾವು ಭತ್ತವನ್ನ ಸಹ ಬೆಳಿಬಹುದು. ಮುಖ್ಯವಾಗಿ ಇದು ಮಡಗಾಸ್ಕರ್ನಲ್ಲಿ ಅಭಿವೃದ್ಧಿ ಆಗಿದ್ರಿಂದ ಇದನ್ನ ಮಡಗಾಸ್ಕರ್ ಪದ್ಧತಿ ಅಂತ ಕೂಡ ಕರೀತಾರೆ. ಹೌದು, ಇದನ್ನ ಮಡಗಾಸ್ಕರ್ ಪದ್ಧತಿ ಅಂತ ಸಹ ಶ್ರೀ ಪದ್ಧತಿ ಅನ್ನೋದ್ರ ಜೊತೆಗೆ ಮಡಗಾಸ್ಕರ್ ಪದ್ಧತಿ ಅಂತಾನು ಕೂಡ ಕರೀತಾರೆ. ಇನ್ನ ತಾವು ತಿಳಿಸಿದಾಗೆ ಇದರಲ್ಲಿ ಕಡಿಮೆ ನೀರನ್ನ ಬಳಸ್ಕೊಂಡು ಭತ್ತವನ್ನ ಬೆಳಿಬಹುದು. ಹಾಗಾದ್ರೆ ಈ ಶ್ರೀ ಪದ್ಧತಿಯ ಮುಖ್ಯ ತತ್ವಗಳು ಏನೇನು ಅಂತೇಳಿ? ಈ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು ಅನುಸರ್ತಕ್ಕಂಥ ತತ್ವಗಳು ಅಂದ್ರೆ, ಒಂದು, ಕಡಿಮೆ ಬೀಜದ ಬಳಕೆ. ನೋಡಿ, ಸಾಮಾನ್ಯವಾಗಿ ರೈತರು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಂದು ಎಕರೆಗೆ ಸುಮಾರು 25 kg ಬಿತ್ತನೆ ಬೀಜ ಬೇಕಾಗುತ್ತೆ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ಸುಮಾರು 2-3 kg ಬಿತ್ತನೆ ಬೀಜ ಸಾಕಾಗುತ್ತೆ. ಏಕೆ ಅಂದ್ರೆ ಈ ಪದ್ಧತಿಯ ಎರಡನೇ ತತ್ವ ಅಂದ್ರೆ, ಇಲ್ಲಿ ಎಳೆ ವಯಸ್ಸಿನ ಸುಮಾರು 8-12 ದಿನಗಳ ಪ್ರಾಯದ ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೆ ಬಳಸ್ತೇವೆ. ಯಾಕೆ ಅಂದ್ರೆ ಇಲ್ಲಿ ನಾಟಿ ಮಾಡುವಾಗ ಸಹ ಒಂದು ವಿನೂತನ ಪದ್ಧತಿಯನ್ನ ನಾವು ಅಳವಡಿಸಿಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ಸಾಲಿನಿಂದ ಸಾಲಿಗೆ ಹಾಗೂ ಗಿಡದಿಂದ ಗಿಡಕ್ಕೆ ಸಮಾನವಾಗಿ ಅಂತರವನ್ನ ಕಾಪಾಡಿಕೊಂಡು ಚೌಕಾಕಾರದಲ್ಲಿ ನಾಟಿಯನ್ನ ಮಾಡ್ತೇವೆ. ಹಾಗಾಗಿ ಬಿತ್ತನೆಗೆ ಬೇಕಾದಂತ ಬೀಜ ಅಥವಾ ನಾಟಿಗೆ ಬೇಕಾದಂತ ಸಸಿಗಳ ಪ್ರಮಾಣ ಕಡಿಮೆ. ಇಲ್ಲಿ ಬಿತ್ತನೆ ಬೀಜ ಸುಮಾರು 2-3 kg ಸಾಕಾಗುತ್ತೆ. ಇನ್ನ ನಾಲ್ಕನೇ ತತ್ವ ಅಂದ್ರೆ ಕಳೆ ನಿರ್ವಹಣೆ. ಎಲ್ಲಾ ಬೆಳೆಗಳಲ್ಲೂ ನಮ್ಮನ್ನು ಮುಖ್ಯವಾಗಿ ಕಾಡೋದು ಅಂದ್ರೆ ಕಳೆಗಳು. ಇನ್ನ ಇಲ್ಲಿ ಕಳೆ ನಿರ್ವಹಣೆ ತುಂಬಾನೇ ಸುಲಭ. ಯಾಕೆಂದ್ರೆ ನಾವು ನೀರನ್ನ ನಿಲ್ಸೋರೋದಿಲ್ಲ, ಆದ್ರೆ ಮಣ್ಣಿನಲ್ಲಿ ತೇವಾಂಶವನ್ನ ಕಾಪಾಡ್ಕೊಂಡಿರ್ತೇವೆ. ಹಾಗಾಗಿ ಕಳೆಗಳ ಹಾವಳಿ ಹೆಚ್ಚಾಗೇನೋ ಕಂಡು ಬರುತ್ತೆ. ಆದ್ರೆ ಈ ಪದ್ಧತಿಯಲ್ಲಿ ಕೋನೋವಿಡರ್ ಅನ್ನ ಬಳಸ್ಕೊಂಡು ಸುಮಾರು 3-4 ಬಾರಿ 10 ದಿನಗಳ ಅಂತರದಲ್ಲಿ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳ ಮೇಲೆ ಹತೋಟಿಯನ್ನ ಪಡಿಬಹುದು. ಇನ್ನೊಂದು ಮುಖ್ಯವಾದ ತತ್ವ ಅಂದ್ರೆ, ಇಲ್ಲಿ ಸಾಮಾನ್ಯವಾಗಿ ಎಲ್ಲಾ ಬೆಳೆಗಳಿಗೂ ಹೆಚ್ಚಾಗಿ ರಾಸಾಯನಿಕಗಳನ್ನ ಬಳಸ್ತೇವೆ. ಅದನ್ನ ಗೊಬ್ಬರದ ರೀತಿಯಲ್ಲಿರ್ಬೋದು ಅಥವಾ ಕಳೆನಾಶಕವಾಗಿರ್ಬೋದು ಅಥವಾ ಕೀಟನಾಶಕಗಳಾಗಿ ಇರಬಹುದು. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತೇವೆ. ಹಾಗಾಗಿ ಮುಖ್ಯವಾದ ತತ್ವ. ಹಾಗಾಗಿ ಈ ರಾಸಾಯನಿಕಗಳನ್ನ ಬಳಸೋದ್ರಿಂದ ನಮ್ಮ ವಾತಾವರಣದ ಮೇಲೆ ಆಗ್ತಕ್ಕಂತ ಮಾಲಿನ್ಯವನ್ನ ನಾವು ಸ್ವಲ್ಪ ಮಟ್ಟದಲ್ಲಿ ತಡೆಗಟ್ಟಬಹುದು. ಮುಖ್ಯವಾದಂತಹ ಒಂದು ತತ್ವ ಅಂದ್ರೆ ನೀರು ನಿರ್ವಹಣೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನೀವು ಆಗ್ಲೇ ಹೇಳ್ದಾಗೆ ಭತ್ತವನ್ನ ನೀರನ್ನ ನಿಲ್ಲಿಸಿ ಗದ್ದೆಯಲ್ಲಿ ಬೆಳೀತಾರೆ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ನಾವು ಭತ್ತದ ಯಾವ ಹಂತದಲ್ಲೂ ಸಹ ನೀರನ್ನು ನಿಲ್ಲಿಸುವ ಅವಶ್ಯಕತೆ ಇರೋದಿಲ್ಲ. ಕೇವಲ ಗಿಡಗಳಿಗೆ ಬೇಕಾದಾಗ, ಅಂದ್ರೆ ಇಲ್ಲಿ ನಾವು ಒಂದು ಇಂಟರ್ಮಿಟೆಂಟ್ ಡ್ರೈಯಿಂಗ್ ಅಂಡ್ ವೆಟ್ಟಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಪರ್ಯಾಯವಾಗಿ ನೀರನ್ನ ಹಾಯಿಸುವ ಮತ್ತು ಒಣಗಿಸುವ ಪದ್ಧತಿಯನ್ನ ಅಳವಡಿಸಿಕೊಂಡು ಭತ್ತವನ್ನ ಬೆಳೆಯೋದ್ರಿಂದ ನೀರಿನ ಪ್ರಮಾಣದಲ್ಲಿ 40% ಉಳಿತಾಯ ಮಾಡಬಹುದು. ಅಂದ್ರೆ ತೇವಾಂಶ ಕಡಿಮೆ ಆಗದಂತೆ ನಾವು ಸತತವಾಗಿ ನೋಡ್ಕೊಳ್ತಾ ಇರಬೇಕು. ನೀರು ನಿಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ. ಅದು ಒಂದು ಮುಖ್ಯವಾದ ತತ್ವ. ಹೌದು, ತಾವು ಹೇಳಿದಾಗೆ ಈ ಬಿತ್ತನೆ ಬೀಜದಲ್ಲಿ ಸಾಕಷ್ಟು ಉಳಿತಾಯ ಮಾಡಬಹುದು. ಹೌದು, ಇದರಿಂದ ರೈತರು ಬಳಸ್ತಕ್ಕಂತ ಅವ್ರಿಗೇನಾದ್ರೂ ಖರ್ಚು ಹೆಚ್ಚಾಗಿ ಕಂಡು ಬರ್ತಿರ್ತದೆ, ಅಂದ್ರೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಹೇಳ್ತೀವಿ, ಅದರಲ್ಲೂ ಸಹ ನಾವು ಕಡಿಮೆ ಮಾಡ್ಕೋಬಹುದು. ಯಾಕಂದ್ರೆ ಬಿತ್ತನೆ ಬೀಜ ಅವ್ರು ಕೇವಲ 2-3 kg ತಗೊಳ್ತಾರೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಪ್ರತಿ ಎಕರೆಗೆ 25 kg ಬಿತ್ತನೆ ಬೀಜವನ್ನ ಬಳಸ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿ ತಾವು ತಿಳಿಸಿದಾಗೆ ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಅಂತರ ಹೆಚ್ಚಿರೋದ್ರಿಂದ ಇಲ್ಲಿ ಚೆನ್ನಾಗಿ ಗಾಳಿ ಬೆಳಕು ಕೂಡ ಆಡೋದಕ್ಕೆ ಅನುಕೂಲ ಆಗಿ ಇಳುವರಿ ಮಟ್ಟನೂ ಹೆಚ್ಚಾಗುತ್ತೆ. ಅದು ಒಂದು ಲಾಭ ಅಂತ ನಾವು ಪರಿಗಣಿಸಬಹುದು. ಯಾಕೆಂದ್ರೆ ಈ ಕೋನೋವಿಡರ್ ಬಳಸಿ ನಾವು ಅಂತರ್ ಬೇಸಾಯ ಮಾಡೋದ್ರಿಂದ ಈ ಚೌಕಾಕಾರದಲ್ಲಿ ನಾವು ಹೇಗೆ ನಾಟಿ ಮಾಡಿರ್ತೀವೋ ಅದರಿಂದ ಕೋನೋವಿಡರ್ನ ನೀವು ಬಹಳ ಸುಲಭವಾಗಿ ಇದನ್ನ ಪಾಸ್ ಮಾಡಬಹುದು. ಅಂದ್ರೆ ಎರಡು ದಿಕ್ಕಿನಲ್ಲೂ ಮಾಡಬಹುದು, ಸಾಲಿನ ಮಧ್ಯದಲ್ಲೂ ಮಾಡಬಹುದು, ಮಾಡಬಹುದು. ಯಾಕಂದ್ರೆ ಸಮಾನವಾದ ಅಂತರವನ್ನ ನಾವು ಇಲ್ಲಿ ಕಾಪಾಡ್ಕೊಂಡಿರ್ತೇವೆ. ಇದು ಕೂಡ ಒಂದು ಮುಖ್ಯವಾದ ಅನುಕೂಲ ಅಂತ ಹೇಳಬಹುದು. ಇನ್ನು ಮುಖ್ಯವಾಗಿ ಈ ಶ್ರೀ ಪದ್ಧತಿನಲ್ಲಿ ನಾವು ಎಳೆ ಪೈರುಗಳನ್ನು ನಾಟಿ ಮಾಡಬೇಕು ಅಂತ ತಾವು ಹೇಳಿದ್ರಿ, ಅದು ಮುಖ್ಯವಾದ ಒಂದು ತತ್ವ. ಸುಮಾರು 10 ದಿನಗಳ ಒಂದು ಪೈರನ್ನು ನಾವು ಬಳಸ್ಕೋಬೇಕಾಗತ್ತೆ. ಹಾಗಾದರೆ ಈ ಶ್ರೀ ಪದ್ಧತಿನಲ್ಲಿ ಸಸಿಮಡಿಯನ್ನು ಹೇಗೆ ತಯಾರು ಮಾಡ್ಕೋಬೇಕಾಗತ್ತೆ? ಈಗ ನೋಡಿ, 1 ಎಕರೆಗೆ ನೀವೇನಾದರೂ ನಾಟಿ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಸುಮಾರು 1/2 ಗುಂಟೆ ಅಷ್ಟು ಜಮೀನಿದ್ರೆ ಸಾಕು, ನೀವು ಸಲ್ಲಿ ಸಸಿ ಮಡಿಯನ್ನ ತಯಾರು ಮಾಡ್ಕೋಬಹುದು. ಇನ್ನು ಒಳ್ಳೆ ಸಸಿ ಮಡಿಯನ್ನ ತಯಾರು ಮಾಡೋಕೆ ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ ಕೆಸರುಮಾದ ಮಣ್ಣನ್ನ ಸಮತಟ್ಟಾಗಿ ಮಾಡಿಕೊಂಡು ಸುಮಾರು 10 cm ಉದ್ದದಷ್ಟು ಏರುಮಡಿಗಳನ್ನ ನೀವು ತಯಾರು ಮಾಡಿಟ್ಕೊಳ್ಬೇಕಾಗತ್ತೆ. ಇನ್ನ ರೈತರೇನಾದ್ರೂ ನಮ್ಗೆ ಜಮೀನು ಆಗ ಸದ್ಯಕ್ಕೆ ಆ ಕಾಲದಲ್ಲಿ ನಮ್ಗೆ ಲಭ್ಯತೆ ಇಲ್ಲ, ಬೇರೆ ಯಾವುದೋ ಬೆಳೆಯನ್ನ ಬೆಳಿಕೊಳ್ತಾ ಇದ್ದೀವಿ, ಹಾಗಾದಾಗ ಅವರು ಪ್ಲಾಸ್ಟಿಕ್ ಹಾಳೆಗಳನ್ನ ಬಳಸಬಹುದು ಅಥವಾ ಕಬ್ಬಿಣದ ತಟ್ಟೆಗಳನ್ನ ಸಹ ಬಳಸಬಹುದು. ಹೀಗೆ ಈ ಸಸಿ ಮಡಿಯನ್ನ ಸುಲಭವಾಗಿ ನಿರ್ವಹಿಸೋದಿಕ್ಕೆ ಸುಮಾರು 1 ಏರುಮಡಿ 10 m

ಸಾಲಿನಿಂದ ಸಾಲಿಗೆ ಸುಮಾರು 25 ಸೆಂಟಿಮೀಟರ್ ಅಷ್ಟು ಅಂತರವನ್ನ ಕಾಪಾಡಿಕೊಂಡು ಚೌಕಾಕಾರವಾಗಿ ನಾಟಿ ಮಾಡಬೇಕಾಗುತ್ತೆ. ಈಗ ನೀವೇನಾದ್ರೂ 1 ಚದರ ಮೀಟರ್ ತಗೊಂಡ್ರೆ ಸುಮಾರು 16 ಸಸಿಗಳು ಬರಬೇಕಾಗುತ್ತೆ. ಮತ್ತೆ ಇನ್ನೊಂದು ಒಂದು ಮುಖ್ಯವಾದ ಅಂಶ ಇಲ್ಲಿ ಏನ್ ಗಮನಿಸಬೇಕು ಅಂತಂದ್ರೆ, ಒಂದು ಗುಣಿಗೆ ಒಂದೇ ಒಂದು ಪೈರನ್ನ ಮಾತ್ರ ನಾಟಿ ಮಾಡಬೇಕಾಗತ್ತೆ, 2-3 ಮಾಡಬಾರ್ದು. ಸೊ ಒಂದೇ ಪೈರನ್ನ ನೀವು ನಾಟಿ ಮಾಡಬೇಕಾಗತ್ತೆ. ಹೀಗೆ ಚೌಕಾಕಾರದಲ್ಲಿ ನಾವು ನಾಟಿಯನ್ನ ಮಾಡೋದ್ರಿಂದ ಎರಡೂ ದಿಕ್ಕಿನಿಂದಲೂ ಸಹ ನಾವು ಅಂತರ ಬೇಸಾಯವನ್ನ ಮಾಡಬಹುದು. ಇದರಿಂದ ಪ್ರತಿಯೊಂದು ಸಸಿಯ ಬೇರು ಸಹ ಶೀತಲಗೊಳ್ಳದೆ ಪ್ರತಿಯೊಂದು ಬೇರಿಗೂ ಗಾಳಿ ಮತ್ತು ಬೆಳಕು ಸರಾಗವಾಗಿ ಆಡೋದ್ರಿಂದ ಬೇರುಗಳು ಬಲಿಷ್ಠವಾಗಿ ಬೆಳೆದು ಹೆಚ್ಚು ಹೆಚ್ಚು ತೆಂಡೆಗಳನ್ನು ಒಡೆಯೋದಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಸಸಿಗಳನ್ನು ನಾವು ತೇಲ್ಸಿ ನಾಟಿ ಮಾಡಬೇಕು. ಹಾ, ಯಾಕಂದ್ರೆ ಈಗ ಆಳವಾಗಿ ನಾವು ನಾಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ, ಸಸಿ ಆಲ್ರೆಡಿ ಕೆಸರುಗದ್ದೆ ಚೆನ್ನಾಗಿ ಆಗಿರುತ್ತೆ. ಅದನ್ನ ನಾವು ತೇಲ್ಸಿ ಹೀಗೆ ಮೃದುವಾಗಿ ಅದನ್ನ ನಾವು ಹೀಗೆ ಒತ್ತಿದ್ರೆ ಸಾಕು. ಮತ್ತೆ ಇದರಿಂದ ತೆಂಡೆ ಹೊಡೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ, ಯಾಕಂದ್ರೆ ಬೇರು ಇದು ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಯಾಕಂದ್ರೆ ಯಾವಾಗ್ಲೂ ಮಣ್ಣು ಸಡಿಲವಾಗಿರುತ್ತೆ ಇದರಲ್ಲಿ. ಇನ್ನ ಈ ಸಸಿಗಳನ್ನ ನಾಟಿ ಮಾಡೋದಕ್ಕೆ ತಾವು ಈಗಾಗಲೇ ತಿಳಿಸ್ದಂಗೆ 8-12 ದಿನದ ವಯಸ್ಸಿನ ಸಸಿಗಳನ್ನೇ ನಾವು ಬಳಸ್ಕೋಬೇಕು ಅಂತ ಹೇಳಿದ್ರಿ. ಇನ್ನ ಮುಖ್ಯವಾಗಿ ಈ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ಇವಾಗಲೇ ತಿಳಿಸ್ಕೊಟ್ಟ ಹಾಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಸಾವಯವ ಗೊಬ್ಬರದ ಬಳಕೆಗೆ ಕೊಟ್ಟಿದ್ದೀವಿ. ನಿಜ ಹೇಳಬೇಕು ಅಂದ್ರೆ ಈ ಸಾವಯವ ಗೊಬ್ಬರಗಳ ಬಳಕೆಯನ್ನ ನಾವು ಹೆಚ್ಚಾಗಿ ಮಾಡೋದ್ರಿಂದಲೇ ಈ ಶ್ರೀ ಪದ್ಧತಿ ಅತಿ ಹೆಚ್ಚು ಯಶಸ್ಸನ್ನ ಕಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈಗ ಇಲ್ಲಿ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನ ಸಾರಜನಕ ಆಧಾರದ ಮೇಲೆ ನಾವು ಬಳಸೋದ್ರಿಂದ ಬೆಳೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನ ಪೂರೈಸೋದ್ರ ಜೊತೆಗೆ ಭೂಮಿಯ ಫಲವತ್ತತೆ ಮತ್ತು ಗುಣಮಟ್ಟವನ್ನ ಸಹ ನಾವು ಸುಧಾರಿಸ್ಕೋಬಹುದು. ಜೊತೆಗೆ ಭೂಮಿಯಲ್ಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತೆ. ಜೊತೆಗೆ ಈಗ ಭೂಮಿಯಲ್ಲಿ ಸಾವಯವ ಅಂಶ ಹೆಚ್ಚಾದರೆ ಗಿಡಗಳ ಬೆಳವಣಿಗೆ ಸಹ ಚೆನ್ನಾಗಿ ಆಗುತ್ತೆ. ಇನ್ನು ಪೋಷಕಾಂಶಗಳ ಮಟ್ಟಕ್ಕೆ ನಾವು ಬಂದರೆ ಪ್ರಾರಂಭಿಕ ಹಂತದಲ್ಲಿ ಅಂದರೆ ನಾಟಿಗೆ 3 ವಾರಗಳ ಮುಂಚೆ ನಾವು ಸುಮಾರು 4-5 ಟನ್ನಷ್ಟು ಚೆನ್ನಾಗಿ ಕಳೆದಂತಹ ಕೊಟ್ಟಿಗೆ ಗೊಬ್ಬರವನ್ನು ಭೂಮಿಗೆ ಎರಿಸಬೇಕಾಗತ್ತೆ. 3 ವಾರದ ನಂತರ ನಾಟಿಯನ್ನ ಮಾಡಬೇಕಾಗತ್ತೆ. ಹಾಗೆ ನಾಟಿ ಮಾಡೋ ಸಮಯದಲ್ಲಿ ನಾವು 20 ಕೆಜಿಯಷ್ಟು ಸಾರಜನಕ ಮತ್ತು 20 ಕೆಜಿಯಷ್ಟು ರಂಜಕ ಹಾಗೂ 10 ಕೆಜಿಯಷ್ಟು ಪೊಟ್ಯಾಷ್ ಅನ್ನ ಗೊಬ್ಬರವಾಗಿ ಕೊಡಬೇಕಾಗತ್ತೆ. ಇನ್ನು ಉಳಿದತ್ತ 20 ಕೆಜಿ ಸಾರಜನಕವನ್ನ 2 ಬಾರಿ ಅಂದ್ರೆ ನಾಟಿಯಾದಂತ 30 ದಿನಗಳ ನಂತರ ಅಥವಾ ನಾಟಿಯಾದ 60 ದಿನಗಳ ನಂತರ ಅಂದ್ರೆ 30 ಮತ್ತು 60 ದಿನಗಳ ನಂತರ 10 ಕೆಜಿ ಸಾರಜನಕವನ್ನ ಮೇಲು ಗೊಬ್ಬರವಾಗಿ 2 ಬಾರಿ ಕೊಡಬೇಕಾಗತ್ತೆ. ಮತ್ತು 10 ಕೆಜಿ ಪೊಟ್ಯಾಷ್ ಅನ್ನ ನಾವು ಗಿಡಗಳು ಹೂ ಬಿಡುವಂತ ಒಂದು ಹಂತದಲ್ಲಿ ಮೇಲು ಗೊಬ್ಬರವಾಗಿ ಕೊಟ್ರೆ ಹೆಚ್ಚು ಸೂಕ್ತ. ಅಂದ್ರೆ ಇಲ್ಲಿ ಸಾರಜನಕವನ್ನ 3 ಕಂತುಗಳಲ್ಲಿ ಕೊಟ್ಟಂಗಾಗುತ್ತೆ. ಹೌದು, ಮೂಲ ಗೊಬ್ಬರ 1 ಕಂತು ಮತ್ತು 30 ದಿನ ಮತ್ತು 60 ದಿನಗಳ ಅಂತರದಲ್ಲಿ ಮತ್ತೆ 10-10 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಕೊಡಬೇಕಾಗತ್ತೆ. ಪೊಟ್ಯಾಷನ್ನ ಮುಖ್ಯವಾಗಿ ಹೂ ಬರುವಂತಹ ಹಂತದಲ್ಲೇ ಕೊಡಬೇಕಾಗತ್ತೆ, 2ನೇ ಕಂತನ್ನು ವಿಶೇಷವಾಗಿ. ಇದರಿಂದ ಚೆನ್ನಾಗಿ ಕಾಳು ಕಟ್ಟೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ಹಿಂದೆ ನಾಟಿ ಮಾಡುವಾಗ ತಾವು ಹೇಳಿದ್ರಿ ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಅಂತರವನ್ನು ಕಾಪಾಡ್ಕೋಬೇಕು ಅಂತ. ಕೆಲವರು ಮಾರ್ಕರ್ ಅಂತ ಅದನ್ನು ಕೂಡ ಬಳಸ್ಕೊಳ್ತಾರೆ. ಅದನ್ನ ಭೂಮಿ ಸಿದ್ಧತೆ ಮಾಡಿದ್ಮೇಲೆ ಮಾರ್ಕರ್ ಅನ್ನ ಇಟ್ಟರೆ ಎಲ್ಲೆಲ್ಲಿ ನಾವು ಸಸಿಗಳನ್ನ ನಾಟಿ ಮಾಡಬೇಕು ಅಂತ ಅಲ್ಲಿ ಒಂದು ಚಿಹ್ನೆಗಳು ಬೀಳ್ತವೆ. ಎರಡು ಮಾರ್ಕರ್ಗಳನ್ನ ನೀವು 2 ದಿಕ್ಕಿನಲ್ಲಿ ಎಳೆದಾಗ ಅವೆರಡು ಸಂಧಿಸ್ತಕ್ಕಂಥ ಜಾಗದಲ್ಲಿ ನೀವು ಸಸಿಯನ್ನ ನಾಟಿ ಮಾಡಬಹುದು. ಅದು ಒಂದು ರೈತರಿಗೆ ಅನುಕೂಲ ಆಗುವಂತ ಪದ್ಧತಿ. ಅಂದ್ರೆ ಸಾಲಿನಿಂದ ಸಾಲಿಗೆ ಗಿಡಕ್ಕಿಂತ ಗಿಡಕ್ಕೆ ಸರಿಯಾದ ಅಂತರ ಕಾಪಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹೌದು, ನಾನು ಈಗಾಗಲೇ ಹೇಳ್ದಂಗೆ ನಿಮ್ಗೆ 25 ಸೆಂಟಿಮೀಟರ್ ಅಂತರವನ್ನ ಕೊಡಬಹುದು, ಕೆಲವು ರೈತರು 30 ಸೆಂಟಿಮೀಟರ್ ಅಂತರವನ್ನ ಸಹ ಕೊಟ್ಟಿದ್ದಾರೆ. ಹೀಗೆ ಹೆಚ್ಚು ಅಂತರವನ್ನ ಅಂದ್ರೆ 25-30 ಸೆಂಟಿಮೀಟರ್ ಅಂತರವನ್ನ ಕೊಟ್ಟಾಗ ಇನ್ನೂ ಹೆಚ್ಚು ತೆಂಡೆಗಳನ್ನ ಹೊಡೆದಿರುವಂತ ನಿದರ್ಶನಗಳು ಕೂಡ ನಾವು ಕಂಡುಬರುತ್ತೆ. ಇನ್ನ ಮುಖ್ಯವಾಗಿ ನಾವು ಈ ಒಂದು ಶ್ರೀ ಪದ್ಧತಿಯಲ್ಲಿ ಸಾಕಷ್ಟು ಅಂತರವನ್ನ ಸಾಲಿನಿಂದ ಸಾಲಿಗೆ ಮತ್ತು ಸಸಿಯಿಂದ ಸಸಿಗೆ ಕೊಡ್ತೀವಿ. ಜೊತೆಗೆ ಭತ್ತ ಅಂದಮೇಲೆ ತೇವಾಂಶ ಇದ್ದೇ ಇರುತ್ತೆ, ಇದರಿಂದ ಕಳೆಗಳು ಸಾಕಷ್ಟು ಸಮೃದ್ಧವಾಗಿ ಬರ್ತವೆ. ಹಾಗಾದ್ರೆ ಈ ಶ್ರೀ ಪದ್ಧತಿಯಲ್ಲಿ ಕಳೆ ನಿರ್ವಹಣೆ ಹೇಗೆ ಅಂತೀರಿ? ನೀವು ಹೇಳಿದಾಗೆ ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನೀರು ನಿಲ್ಲಿಸಿ ಬೆಳಿತೀವಿ ಭತ್ತವನ್ನ, ಹಾಗಾಗಿ ಅಲ್ಲಿ ಕಳೆಗಳ ಹಾವಳಿ ಅಷ್ಟಾಗಿ ಕಂಡುಬರೋದಿಲ್ಲ. ಯಾಕೆಂದ್ರೆ ನೀರು ನಿಂತಿರುತ್ತೆ, ಕಳೆಗಳು ಬೆಳೆಯೋದಕ್ಕೆ ಅವಕಾಶ ಅಷ್ಟಾಗಿ ಇರೋದಿಲ್ಲ, ಕಡಿಮೆ ಇರುತ್ತೆ. ಆದ್ರೆ ಈ ಶ್ರೀ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ನೀರನ್ನ ಯಾವ ಹಂತದಲ್ಲೂ ಸಹ ನಿಲ್ಲಿಸೋದಿಲ್ಲ, ಆದ್ರೆ ಭೂಮಿಯಲ್ಲಿ ಬೇಕಾಗುವಷ್ಟು ಸಾಕಷ್ಟು ತೇವಾಂಶವನ್ನ ನಾವು ಕಾಪಾಡಿಕೊಂಡಿರ್ತೇವೆ. ಹಾಗಾಗಿ ಇದರಲ್ಲಿ ಕಳೆಗಳನ್ನ ಹಾವಳಿ ಹೆಚ್ಚಾಗಿ ಕಂಡುಬರುತ್ತೆ. ಇಂಥ ಕಳೆಗಳನ್ನ ನಿರ್ವಹಣೆ ಮಾಡಲು ನಾವು ನಾಟಿಯಾದಂಥ 15 ದಿನಗಳ ನಂತರ ಕೌನೋವಿಡರನ್ನ ಬಳಸ್ಕೊಂಡು ಸುಮಾರು 3-4 ಬಾರಿ 10 ದಿನಗಳ ಅಂತರದಲ್ಲಿ

ಈ ಶ್ರೀ ಪದ್ಧತಿನಲ್ಲಿ ಕೊಯ್ಲು ಮತ್ತು ಇಳುವರಿನಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರುತ್ತೆಯೇ? ಖಂಡಿತ. ಈ ಶ್ರೀ ಪದ್ಧತಿಯಲ್ಲಿ ವಾಡಿಕೆ ಪದ್ಧತಿಯಲ್ಲಿ ಬೆಳೆಗಳು ಕಟಾವಿಗೆ ಬರೋದು ನೋಡಿಕೊಂಡ್ರೆ, ಈ ಶ್ರೀ ಪದ್ಧತಿಯಲ್ಲಿ ಸುಮಾರು 8-10 ದಿನ ಮುಂಚೆನೆ ನಮಗೆ ಬೆಳೆ ಕಟಾವಿಗೆ ಬರುತ್ತೆ. ಇನ್ನು ಇಳುವರಿಯನ್ನು ನಾವು ಗಮನಿಸೋದೇ ಆದರೆ, ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಷ್ಟು ಇಳುವರಿಯನ್ನು ಪಡಿತೀರೋ ಅದರ 20-25 ಹೆಚ್ಚು ಇಳುವರಿಯನ್ನು ನಾವು ಈ ಶ್ರೀ ಪದ್ಧತಿಯಲ್ಲಿ ಪಡ್ಕೊಳ್ತೀವಿ. ಇನ್ನು ಈ ಇಳುವರಿ ನಾವು ಬಳಸ್ತಕ್ಕಂಥ ತಳಿಗಳಿರ್ಬೋದು ಅಥವಾ ನಾವು ಬಿತ್ತನೆ ಅಥವಾ ನಾಟಿ ಮಾಡಿದಂತಹ ಕಾಲ ಇವುಗಳನ್ನು ಆಧರಿಸಿ ಇಳುವರಿಯನ್ನು ತೆಗೆದುಕೊಳ್ಬೋದು. ಸುಮಾರು ಹೇಳಬೇಕು ಅಂದರೆ ಸುಮಾರು 35-40 ಕ್ವಿಂಟಾಲ್ನಷ್ಟು 1 ಎಕರೆಗೆ ನೀವು ಭತ್ತವನ್ನು ಬೆಳ್ಕೋಬಹುದು. ಇಳುವರಿ ಬರುತ್ತೆ ಅಂದರೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನು ಬೇಸಾಯ ಮಾಡ್ತೀವಿ ತಳಿಗಳು, ಅವುಗಳನ್ನೇ ಇದಕ್ಕೂ ಬಳಸ್ಕೋ ಇದಕ್ಕೂ ಬಳಸ್ಕೋಬಹುದು. ಈ ಶ್ರೀ ಪದ್ಧತಿಗೆ ಅಂತಲೇ ಯಾವುದೇ ಒಂದು ವಿಶೇಷವಾದಂಥ ತಳಿಗಳೇನಿಲ್ಲ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವ ತಳಿಗಳನ್ನು ಬಳಸ್ಕೊಳ್ತಿರೋ ಅದೇ ತಳಿಗಳನ್ನು ಇದರಲ್ಲೂ ಬೆಳಿಬೋದು. ಆದರೆ ಹೆಚ್ಚು ಸಂಕರಣ ತಳಿಗಳನ್ನು ಏನಾದರೂ ನೀವು ಬೆಳೆದಿದ್ದಾದರೆ, ಅಂದರೆ KRH2 ಮತ್ತು KRH4 ಅಂತ ಹೇಳ್ತೀವಿ, ಈ ಒಂದು ಸಂಕರಣ ತಳಿಗಳನ್ನು ಏನಾದರೂ ಬೆಳೆದ್ರೆ ಈ ಇಳುವರಿಯ ಮಟ್ಟ ಇನ್ನೂ ಹೆಚ್ಚಾಗುತ್ತೆ. ಮತ್ತೆ ಮುಂಗಾರು ಮತ್ತು ಬೇಸಿಗೆ ಎರಡರಲ್ಲೂ ತಗೋಬಹುದು ಈ ಪದ್ಧತಿಯನ್ನು ನೀವು ಅನುಸರಿಸಬಹುದು. ನೀರು ನೀವು ಇದಕ್ಕೆ ಏನು ಹೆಚ್ಚಾಗಿ ಬೇಕಾಗೋದಿಲ್ಲ. ಹೌದು. ರೈತ ಬಾಂಧವರೇ, ತಮಗೆ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ Dr. K. Pushpa ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9880717338. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9880717338. ತುಂಬ ಸಂತೋಷ ಡಾಕ್ಟರ್ ಪುಷ್ಪ ಅವರೇ, ತಾವು ಇದುವರೆಗೂ ಈ ಶ್ರೀ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಈ ಕುರಿತು ಡಾಕ್ಟರ್ ಪುಷ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ರೈತ ಬಾಂಧವರೇ, ಈಗ ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಯಿಂದ 22,800 ರೂಪಾಯಿಗಳು, ಅರಬಿಕಾ ಚೆರಿ 12,300 ರೂಪಾಯಿಯಿಂದ 13,200 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 19,000 ರೂಪಾಯಿಯಿಂದ 19,600 ರೂಪಾಯಿ, ರೋಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,650 ರೂಪಾಯಿ. ಕಾಫಿ ಧಾರಣೆಯನ್ನು ಕೇಳಿದಿರಿ. ಇಂದಿನ ಕೃಷಿರಂಗ ಇಲ್ಲಿಗೆ ಮುಗಿಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೋಬಸ್ಟಾ ಕಾಫಿ ಕೊಯ್ಲು ಮತ್ತು ಸಂಸ್ಕರಣೆ ಕುರಿತು ಡಾಕ್ಟರ್ TN ಸಂದೀಪ್ ಅವರೊಂದಿಗೆ ಸಂದರ್ಶನವನ್ನು ಕೇಳುತ್ತೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ, ಪ್ರಾಯೋಜಕರು KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನವರ, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್, ಭಾಗಮಂಡಲ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಹಂಗೆ, ಜ್ಞಾನೋದಯ ಆಂಗ್ಲ ಮಾಧ್ಯಮ ಶಾಲೆ ಇವರಕೂಡು ಕೂಟಲಿ, ದಿವಂಗತ ಡಾಕ್ಟರ್ ಇರುವೈಲು ರಘುರಾಮ ಅಸ್ರಣ್ಣ ಮತ್ತೆ ಶ್ರೀಮತಿ ಲೀಲಾ ಅಸ್ರಣ್ಣ ದತ್ತಿನಿಧಿ ಉಪನ್ಯಾಸ ಕಾರ್ಯಕ್ರಮ ಮತ್ತೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಶಾಲೆಯಲ್ಲಿ ನಡೆದು ಈ ಕಾರ್ಯಕ್ರಮ ಪರಿಷತ್ನ ಹೋಬಳಿ ಅಧ್ಯಕ್ಷರಾದ ಸುನಿಲ್ ಪತ್ರಾವರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಜಿಲ್ಲಾಧ್ಯಕ್ಷರಾದ ಎಂಪಿ ಕೇಶವ ಕಾಮತವು ಪ್ರಾಸ್ತಾವಿಕವಾಗಿ ಮಾತಾಡಿದ್ರೆ ಶಾಲಿನ ಕಾರ್ಯದರ್ಶಿಗ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಉಪನ್ಯಾಸ ಕೊಟ್ಟು ಮಾತಾಡಿದ ದಿವಾಕರವು ನಮ್ಮ ಜಿಲ್ಲೆಯಲ್ಲಿ ಎಲ್ಲರನ್ನೂ ಸರಿಸಮಾನಾಗಿ ಕಾಣುವ ಸಮಾಜ ಹುಟ್ಟು, ಇಡೀ ದೇಶದಲ್ಲಿ ವಿಶಿಷ್ಟ ಆಚಾರ ವಿಚಾರ ಆಹಾರ ಪದ್ಧತಿ ಇದೆಲ್ಲ ಇರುವ ಹೆಮ್ಮೆನ ಜಿಲ್ಲೆ ಕೊಡಗು. ಇಲ್ಲಿನ ನೆಲ ಜಲನ ಪಂಚಮಂಗೇಶ್ವರಾಯರು ದೇವಸನ್ನಿಧಿಗೆ ಹೋಲಿಸಿಳು. ದೇಶದಲ್ಲಿ ಸ್ವಚ್ಛ ಹಂಗೆ ಶುದ್ಧ ಗಾಳಿ ಸಿಕ್ಕುವ ಜಾಗ ನಮ್ಮ ಮಡಿಕೇರಿತ ಸಮೀಕ್ಷೆಯಲ್ಲಿ ಕಂಡು ಬಂದದ್ದು ನಮಗೆ ಹೆಮ್ಮೆನ ವಿಷಯ. ಹುಟ್ಟಿಂದ ಸಾವಿನವರೆಗೆ ನಮ್ಮಲ್ಲಿ ವಿಶಿಷ್ಟ ಪದ್ಧತಿಗಿದ್ದರೂ ಸಾವು ನೋವು ಸಹಾಯ ಪದ್ಧತಿ ಇಂದಿಗೂ ನಡೆದು ಬರ್ತಿಟ್ಟು ಅಂತ ಇವು ಹೇಳ್ದು. ಒಳ್ಳೆತನ ಬೆಳೆಸಿ ಕೆಟ್ಟತನ ಅಳಿಸುವುದೇ ಗುರುಗ, ಅದರಲ್ಲಿನೂ ಅಪ್ಪ ಅವ್ವ ತುಂಬ ಶ್ರೇಷ್ಠ ಶಿಕ್ಷಕೀತ. ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಎಂಜಿ ಶಕುರೆ ಕಮಲ್ ಅವು ಹೇಳ್ದು. ಸುಂಟಿಕೊಪ್ಪ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ್ವ ಕಾಲೇಜು ಹಳೆ ವಿದ್ಯಾರ್ಥಿಗಳ ಸಂಘಟನೆ ವತಿಯಿಂದ ಗುರು ಶಿಷ್ಯರ ಸಮ್ಮೇಳನ ಮತ್ತು ಸ್ನೇಹ ಸಂಗಮ ಕಾರ್ಯಕ್ರಮದಲ್ಲಿ ಅಲ್ಲಿನ ಹಳೆ ವಿದ್ಯಾರ್ಥಿಯಾಗಿರುವ ಇವು ಮಾತಾಡ್ದು. ಶಿಕ್ಷಣ ವ್ಯವಸ್ಥೆ ಬೆಳೆದು ಬಂದ ಕಾಲನ ಪ್ರಾಚೀನ ಮಧ್ಯಮ ಮತ್ತು ಆಧುನಿಕ ಕಾಲಗತೆಯಲ್ಲಿ ವಿಶ್ಲೇಷಿಸಿದವು. ಮಠಗ ಮಸೀದಿಗ ಮತ್ತು ಚರ್ಚ್ಗ ಪ್ರಾಚೀನ ಕಾಲದಲ್ಲಿ ವಿದ್ಯಾದಾನದ ಕೇಂದ್ರಗಾಗಿದ್ದು ಆಧುನಿಕ ಕಾಲದಲ್ಲಿ ನಾವು ಕ್ರಾಂತಿಕಾರಿ ಆಲೋಚನೆಗಳನ್ನ ಹೊಂದಿಕೊಂಡೊಳ್ಳುತ್ತ ಹೇಳ್ದು. ಈ ಸಂದರ್ಭ ಶಾಲಿನ ಹಳೆ ವಿದ್ಯಾರ್ಥಿಗ ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದು. ಪುಕ್ಸಟೆ ಕ್ಯಾನ್ಸರ್ ತಪಾಸಣಾ ಶಿಬಿರ ಮತ್ತು ಪುಕ್ಸಟೆ ಕೃತಕ ಅಂಗಾಂಗಗಳ ವಿತರಣಾ ಶಿಬಿರ, 2D ಇಕೋ ಮತ್ತು ECG ಸೇರಿದಂಗೆ ಹೃದಯ ತಪಾಸಣೆ ಮತ್ತು ಮಧುಮೇಹ, ಅಧಿಕ ರಕ್ತದೊತ್ತಡ ಮತ್ತು ತಜ್ಞ ವೈದ್ಯರುಗಳಿಂದ ಸಮಾಲೋಚನೆ, ಕೊಡಗು ವೈದ್ಯಕೀಯ ಕಾಲೇಜಿನ ತಜ್ಞರಿಂದ ವೈದ್ಯಕೀಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಇದೇ ತಾರೀಕು 26 ಬೆಳಿಗ್ಗೆ 9 ಗಂಟೆಯಿಂದ ಮಡಿಕೇರಿನ ಪೊಲೀಸ್ ಮೈತ್ರಿ ಭವನದಲ್ಲಿ ನಡೆದಿದೆ. ಆಸಕ್ತಿ ಇರುವ ಇದೇ 24 ಮೊಬೈಲ್ ಸಂಖ್ಯೆ 8792874030 ಕರೆ ಮಾಡಿ ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಕ್ಕೆ. ರೋಗಿಗ ಹಳೆ ವೈದ್ಯಕೀಯ ದಾಖಲೆಗಳನ್ನ ಹಂಗೆ ಆಧಾರ್ ಕಾರ್ಡ್ ಭಾವಚಿತ್ರನ ತರಕು. ಅದೇ ದಿನ ಕೊಡಗಿನ ಶಾಲಾ ಹಂಗೆ ಕಾಲೇಜಿನ ಮಕ್ಕಳಿಗೆ ಗುಂಪು ನೃತ್ಯ ಸ್ಪರ್ಧೆಗಳನ್ನ ಆಯೋಜಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 11 ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದಿದೆ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕೊಡಗುರವರ ವತಿಯಿಂದ 2024-25 ಸಾಲಿಗೆ ಮತೀಯ ಅಲ್ಪಸಂಖ್ಯಾತರಾದ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ, ಬೌದ್ಧ, ಸಿಖ್, ಪಾರ್ಸಿ ಜನಾಂಗದವಕ್ಕೆ ಅರಿವು ಯೋಜನೆಯಡಿಲಿ ನಿಗಮದ ಸಾಲ ಸೌಲಭ್ಯಗಳನ್ನ ಕೊಡಿಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಹಾಕಿದವು ಅರ್ಜಿನ ಪ್ರಿಂಟ್ ತೆಗೆದು ದಾಖಲಾತಿಗಳೊಟ್ಟಿಗೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜು ರಸ್ತೆ, ಮಡಿಕೇರಿ ಇಲ್ಲಿಗೆ ತಲುಪಿಸಕೂತ ನಿಗಮದ ವ್ಯವಸ್ಥಾಪಕರು ತಿಳಿಸೇಳು. ವಿರಾಜಪೇಟೆ ಶಾಖಾ ವ್ಯಾಪ್ತಿನ VF4 ಬೇತ್ರಿ ಮಾರ್ಗದ ನಿರ್ವಹಣಾ ಕೆಲಸ ಮಾಡಿಕ್ಕಿರೋದ್ರಿಂದ ಇದೇ 21 ತೇಳ್ರೆ ನಾಳೆ ಬೆಳಿಗ್ಗೆ 9:30 ಸಾಯಂಕಾಲ 5 ಮುಟ್ಟ ಕುಕ್ಲೂರು, ಕದನೂರು, ಅರಮೇರಿ, ಮೈತಾಡಿ, ಕಡಂಗಮರೂರು, ಕಾಕೋಟು ಪರಂಬು, ಬೇತ್ರಿ ಹಂಗೆ ಹತ್ತಿರದ ಗ್ರಾಮಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಸೆಸ್ಕ್ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ತಿಳಿಸೇಳು. ನಾಪೊಕ್ಲು ಹೋಬಳಿನ ನರಿಯಂದಡ ಗ್ರಾಮ ಪಂಚಾಯತ್ ಸಭಾಬಾಡಿಯಲ್ಲಿ ಇದೇ ತಿಂಗಳ 29 ಬೆಳಿಗ್ಗೆ 11 ಪಿಂಚಣಿ ದಿನ ಕಾರ್ಯಕ್ರಮ ನಡೆದಿದೆ. ಪಿಂಚಣಿ ದಿನದಂದು ಸಾಮಾಜಿಕ ಭದ್ರತಾ ಯೋಜನೆಯಡಿ ಬೇರೆ ಬೇರೆ ಮಾಸಾಶನಗಳ ಫಲಾನುಭವಿಗ ತೊಂದರೆಗಳನ್ನ ನೋಂದಾಯಿಸಿಕೊಳ್ಳಕ್ಕ ತಹಶೀಲ್ದಾರ್ ಪ್ರವೀಣ್ ಕುಮಾರವು ತಿಳಿಸೇಳು. ಭಾರತೀಯ ಕ್ರೀಡಾ ಪ್ರಾಧಿಕಾರದ ತೆಲ್ರೆ ಸಾಯಿ ತರಬೇತಿ ಕೇಂದ್ರದ ವತಿಯಿಂದ ಮಡಿಕೇರಿನ ಗೂಡೆಗಳ ಕ್ರೀಡಾ ಹಾಸ್ಟೆಲ್ಗೆ ಪ್ರತಿಭಾವಂತ ಹಾಕಿ ಕ್ರೀಡಾಪಟುಗಳ ಆಯ್ಕೆ ಪ್ರಕ್ರಿಯೆ ಫೆಬ್ರವರಿ 1 ಬೆಳಿಗ್ಗೆ 9 ಮಡಿಕೇರಿನ ರೇಸ್ಕೋರ್ಸ್ ರಸ್ತೆಯಲ್ಲಿನ ಸಾಯಿ ಹಾಕಿ ಟರ್ಫ್ ಬಾಣೆಯಲ್ಲಿ ನಡೆದಿದೆ. 12-18 ವರ್ಷದೊಳಗಿನ ಗೂಡೆಗ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಕ್ಕ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಪ್ರಾಯೋಜಕರು KVG ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 2255571.

ಅಲ್ಲತ್ತೆ ಅವಶ್ಯ ಉಳ್ಳೈಂಗಕ್ಕೆ ಬಣ್ಣೆ ಕೃತಕ ತಡಿರ ಭಾಗತನ ಕೊಡಪದುಂಡು. ಈ ಅವಕಾಶತನ ಉಪಯೋಗಿಸುಟ್ಟವು ಪಳೆಯ ವೈದ್ಯಕೀಯ ದಾಖಲೆ ಆಧಾರ್ ಕಾರ್ಡ್ ಪಿಂಜ ಫೋಟೋ ಒಡೆ ಹಾಜರಾಕೊಲು. ಈ ತಿಂಗ 24 ಒಟ್ಟು 7 9 8 7 4 0 3 0 ಈ ನಂಬರ್ಗೆ ಫೋನ್ ಮಾಡಿತ್ತು ಪೆದ ನೋಂದಣಿ ಮಾಡಿಯವಳು ಒಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತ್ತು. ತಲಕಾವೇರಿಲು ತಿರುಕಿರ ಮನಾರ ಕಾರ್ಯ ಉಳ್ಳಾನುಂಡು. ಇದೇ ನಾಳಂಕೆ ಇರುವ ದಂಡಾಂಗು ಮಜ್ಜನತ್ರ ಮೇದ ದಂಡುಗಂಟಲಿಂದ ತಲಕಾವೇರಿಗೆ ಭಕ್ತಾದ್ಯಕ್ಕೆ ಪ್ರವೇಶ ಇಪ್ಪಲ ಸಾರ್ವಜನಿಕಂಗ ಸಾಕಾರ ತರನೊಂದು ತಿರುಕಿರ ಕಾರ್ಯನಿರ್ವಾಹಕ ಅಧಿಕಾರಿ ಎನ್ ಜಿ ಚಂದ್ರಶೇಖರ್ ಕೊಟ್ಟಂಡಿತ್ತು. ನಾಪೋಕ್ಲು ಹೋಬಳಿರ ನರಿಯಂದಡ ಗ್ರಾಮ ಪಂಚಾಯತ್ ಸಭಾಬಾಡೆಲು ಇದೇ ನಾಳಂಕೆ 29 ಪೊಲಾಕ 11 ಪಿಂಚಣಿ ದಿನ ಕಾರ್ಯಕ್ರಮ ನಡಪ. ಸಾಮಾಜಿಕ ಭದ್ರತಾ ಯೋಜನೆ ರಡಿಲು ಪಲತರ ಮಾಸಾಶನ ಫಲಾನುಭವಿಗಳ ತೊಂದರೆ ತಾಪತ್ರಯತ್ನ ನೋಂದಣಿ ಮಾಡಿಯವನಕ್ಕೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಅವು ಅರಿಚಿಟ್ಟಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಇಂಗಡ ಕೂಟುಕೂಟತ್ತು ಅಂಬಿಗರ ಚೌಡಯ್ಯ ಜಯಂತಿ ಕಾರ್ಯಕ್ರಮ ನಾಳೆ ಪೊಲಾಕ 11 ಮಡಿಕೇರಿಯ ಗಾಂಧಿ ಭವನದಲ್ಲಿ ನಡಪ. ಜಿಲ್ಲಾಡಳಿತ